ಇದ್ದಾರೆ. ಆಮೇಲೆ ಗ್ರಾಮೀಣ ಪ್ರದೇಶದೊಳಗೆ ಬದಲಾಗ್ತಿರುವಂತಹ ಆಹಾರ ಪದ್ಧತಿಯಿಂದ ಸಿರಿಧಾನ್ಯದ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ, ಮತ್ತೆ ಪಟ್ಟಣ ಪ್ರದೇಶದಲ್ಲಿ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಜನರಿಗೆ ಅರಿವಿಲ್ಲದೆ ಇರೋದು ಒಂದು ಕಾರಣ ಅಂತ ಹೇಳ್ಬೋದು. ಇನ್ನು ಈ ಸಿರಿಧಾನ್ಯಗಳ ಬಗ್ಗೆ ತಾವೇನು ತಿಳಿಸ್ತಾ ಇದ್ರಲ್ಲ, ಈ ಸಿರಿಧಾನ್ಯಗಳು ಯಾಕೆ ಬೇಕಂತೀರಿ? ಯಾಕಂದ್ರೆ ಗುಣದಲ್ಲಿ ಶ್ರೀಮಂತವಾದಂತಹ ಈ ಸಿರಿಧಾನ್ಯಗಳು ನಮ್ಮ ದಿನನಿತ್ಯದ ಊಟದಿಂದ ಮಾಯವಾಗ್ತಾ ಇರೋದನ್ನ ನೋಡಿದ್ರೆ ವಿಷಾದ ಅನಿಸ್ತದೆ. ಅವುಗಳಲ್ಲಿ ಇರುವಂತಹ ಆರೋಗ್ಯವರ್ಧಕ ಗುಣಗಳನ್ನ ಮನಗಂಡು ಇತ್ತಿತ್ತಲಾಗಿ ಆಹಾರ ತಜ್ಞರು ಸಲಹೆ ಮೇರೆಗೆ ಧಾನ್ಯಗಳ ಸೇವನೆ ಹೆಚ್ಚುತ್ತಾ ಇರೋದ್ರಿಂದ ಅವುಗಳ ಉತ್ಪಾದನೆನೂ ಹೆಚ್ಚಾಗ್ತಾ ಇದೆ. ಇತ್ತಿತ್ತಲಾಗಿ ಹೆಚ್ಚುತ್ತಿರುವಂತಹ ಒತ್ತಡ, ಜೀವನ ಶೈಲಿಯ ಬದಲಾವಣೆಯಿಂದ ಸಕ್ಕರೆ ಕಾಯಿಲೆ ಅಂತ ರೋಗಗಳು ಜಾಸ್ತಿ ಆಗ್ತಾ ಇದಾವೆ. ಇಂಥ ಪರಿಸ್ಥಿತಿಯಲ್ಲಿ ಜನರು ಸಿರಿಧಾನ್ಯಗಳತ್ತ ವಾಲುತ್ತಿರುವುದು ಸಂತೋಷದ ವಿಷಯ. ಸಿರಿಧಾನ್ಯಗಳಿಂದ ಸಕ್ಕರೆ ಕಾಯಿಲೆಯನ್ನ ನಾವು ಸಂಪೂರ್ಣವಾಗಿ ಗುಣಪಡಿಸಲಾಗದಿದ್ರೂ ಸುಲಭವಾಗಿ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಈ ಸಿರಿಧಾನ್ಯಗಳಿಂದ ರಕ್ತದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯ ರೋಗಗಳನ್ನ ದೂರ ಇಡಬಹುದು. ನಾರಿನಾಂಶ ಇವುಗಳಲ್ಲಿ ಹೆಚ್ಚಾಗಿರುವುದರಿಂದ ಮಲಬದ್ಧತೆ ತಡೆಯಬಹುದು, ದೊಡ್ಡ ಕರುಳಿನ ಕ್ಯಾನ್ಸರ್ ತಡೆಯಬಹುದು. ಮತ್ತೆ ಸಿರಿಧಾನ್ಯಗಳ ಇನ್ನೊಂದು ವಿಶೇಷತೆ ಅಂದ್ರೆ ಇವುಗಳಲ್ಲಿ ಇರುವಂತಹ ಖನಿಜಾಂಶಗಳು. ಖನಿಜಾಂಶಗಳು ಇತರ ಧಾನ್ಯಗಳಿಗಿಂತ 4-5 ಪಟ್ಟು ಹೆಚ್ಚಾಗಿದ್ದಾವೆ. ಈ ಹೆಚ್ಚಾಗಿರುವ ಸುಣ್ಣದ ಅಂಶದಿಂದ ಎಲುಬು, ಹಲ್ಲುಗಳ ಬೆಳವಣಿಗೆ ಮತ್ತು ಸೂಕ್ತವಾದ ನಿರ್ವಹಣೆಗೆ ಸಹಾಯ ಆಗ್ತದೆ. ಮತ್ತೆ ಸಿರಿಧಾನ್ಯಗಳಲ್ಲಿ ಇರುವಂತಹ ಕಬ್ಬಿಣಾಂಶ ರಕ್ತಹೀನತೆ ತಡೆಯಲಿಕ್ಕೆ ಸಹಾಯಕ. ಜೀವಕೋಶಗಳ ರಚನೆಗೆ ಮತ್ತು ರಕ್ಷಣೆಗೆ ಬೇಕಾಗಿರುವಂತಹ ರಂಜಕ ಅಕ್ಕಿಗಿಂತ 2-3 ಪಟ್ಟು ಹೆಚ್ಚು ಇರೋದ್ರಿಂದ ಈ ಸಿರಿಧಾನ್ಯಗಳು ಉಪಯುಕ್ತ ಅಂತ ಹೇಳಬಹುದು. ಸಿರಿಧಾನ್ಯಗಳಲ್ಲಿ ಅವಶ್ಯಕ ಕೊಬ್ಬಿನ ಆಮ್ಲಗಳು ಹೆಚ್ಚಿರೋದ್ರಿಂದ ಮೆದುಳಿನ ಬೆಳವಣಿಗೆ ಮತ್ತು ಸಮರ್ಪಕ ಕಾರ್ಯನಿರ್ವಹಣೆಯಲ್ಲಿ ಸೂಕ್ತವಾಗಿದ್ದಾವೆ. ಸಿರಿಧಾನ್ಯವಾದ ಸಾವೆಯ ಬಗ್ಗೆಯೂ ಕೂಡ ಮಾಹಿತಿ ಮಾಡಿಕೊಡ್ತೀರಿ? ಸಿರಿಧಾನ್ಯಗಳಲ್ಲಿ ಸಾವಿ ಬಹಳ ಪ್ರಮುಖ ಬೆಳೆ ಆಗಿದ್ದು ಬರಗಾಲವನ್ನ ಎದುರಿಸಿ ಬೆಳೆಯುವಂತಹ ಗುಣ ಹೊಂದಿದೆ ನೋಡ್ರಿ. ಬಹುಬೇಗ ಕೊಯ್ಲಿಗೆ ಬರ್ತದೆ. ಕಿರುಧಾನ್ಯವಾದ ಸಾವಿಯನ್ನ ಭಾರತ ದೇಶದೊಳಗೆ ಒರಿಸ್ಸಾ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತಮಿಳುನಾಡು, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಬಹುಭಾಗಗಳಲ್ಲಿ ಬೆಳೀತಾ ಇದ್ದಾರೆ. ಇನ್ನು ಸಾವಿಗೆ ಬೇರೆ ಯಾವ ಹೆಸರಿನಿಂದ ಕರೀತಾರಂತೀರಿ? ಸಿರಿಧಾನ್ಯಗಳಲ್ಲಿ ಅತಿ ಚಿಕ್ಕದಂತಹ ಈ ಸಾವಿ ಹಿರಿಯಣ್ಣ ಅಂತ ಹೇಳಬಹುದು. ಯಾಕಂದ್ರೆ ಗುಣದೊಳಗೆ ಬಹಳ ದೊಡ್ಡದು, ಬಹಳ ಗುಣಗಳು ಇದಾವೆ ಇದ್ರೊಳಗೆ. ಸಾವಿಗೆ ವರದಕ್ಕಿ ಅಂತಾನು ಕರೀತಾರೆ. ಆಂಗ್ಲ ಭಾಷೆಯೊಳಗೆ ಅಥವಾ ಇಂಗ್ಲಿಷ್ ಒಳಗೆ ಲಿಟಲ್ ಮಿಲೆಟ್ ಅಂತೀವಿ, ಹಿಂದಿಯಲ್ಲಿ ಕುಟಕಿ, ಬೆಂಗಾಲಿಯೊಳಗೆ ಕಂಗನಿ, ಮಲಯಾಳಂ ಅಲ್ಲಿ ಚಮ, ಮರಾಠಿಯಲ್ಲಿ ವರೈ ಅಂತೆಲ್ಲ ಹೆಸರುಗಳಿದಾವೆ ಇದಕ್ಕೆ. ಅದು ಇನ್ನೊಂದೇನಂದ್ರೆ ಈ ಧಾನ್ಯಕ್ಕೆ ಅದರದೇ ಆದಂತಹ ರುಚಿ, ವಾಸನೆ, ಬಣ್ಣ ಇಲ್ಲದೆ ಇರೋದ್ರಿಂದ ಯಾವುದೇ ಅಡಿಗೆ ತಯಾರಿಕೆಯೊಳಗೂ ಅದು ಹೊಂದಿಕೊಳ್ಳುತ್ತದೆ. ಇದರ ಬೇಸಾಯದ ಬಗ್ಗೆ ಮಾಹಿತಿ ಮಾಡ್ಕೊಡ್ತೀರಿ? ಹೂನ್ರಿ, ಕರ್ನಾಟಕದೊಳಗೆ ಚಿತ್ರದುರ್ಗ, ತುಮಕೂರು, ಹಾವೇರಿ, ಧಾರವಾಡ, ಹಾಸನ, ಮಂಡ್ಯ, ವಿಜಯಪುರ, ಬೆಳಗಾವಿ ಮತ್ತು ಕೊಪ್ಪಳ ಜಿಲ್ಲೆಯೊಳಗೆ ಖುಷ್ಕಿ ಬೆಳೆಯಾಗಿ ಬೆಳೀತಾ ಇದ್ದಾರೆ ಇದನ್ನ. ಕರ್ನಾಟಕದಲ್ಲಿ ಸುಮಾರು 31,000 ಹೆಕ್ಟೇರ್ ಪ್ರದೇಶದಲ್ಲಿ ಸಾವಿ ಬೆಳೀತಾ ಇದ್ದು ಈ ಪ್ರತಿ ಹೆಕ್ಟೇರ್ಗೆ 664 ಕಿಲೋಗ್ರಾಂನಷ್ಟು ಇಳುವರಿ ಪಡೆಯಬಹುದು. ಮಳೆಯಾಶ್ರಿತ ಪ್ರದೇಶದಲ್ಲಿ ಕಡಿಮೆ ಫಲವತ್ತತೆ ಹೊಂದಿರುವ ಭೂಮಿಯಲ್ಲಿಯೂ ಸಹಿತ ಯಾವುದೇ ರೋಗ ರುಜಿನಗಳ ಕಾಟ ಇಲ್ಲದೆ, ಕೀಟಗಳ ಬಾಧೆ ಇಲ್ಲದೆ ಬೆಳೆಯಬಹುದಾದ್ದರಿಂದ ಇದಕ್ಕೆ ಬರಗಾಲದ ಬೆಳೆ ಅಂತಾನು ಕರಿಬಹುದು, ರೈತ ಮಿತ್ರನು ಅಂತಾನು ಕರಿಬಹುದು. ಅತೀ ಭೀಕರ ಬರಗಾಲದಲ್ಲಿಯೂ ಸಹಿತ ಹಸಿವು ನೀಗಿಸುವಂತ ಶಕ್ತಿ ಈ ಸಿರಿಧಾನ್ಯಗಳಿಗಿದೆ, ಅದರೊಳಗೂ ಸಾವಿಗೆ ಇದೆ ಅಂತ ಹೇಳ್ಬಹುದು ನೋಡ್ರಿ. ಸಾವಿಯಲ್ಲಿ ಯಾವ ಯಾವ ತಳಿಗಳನ್ನು ಉಪಯೋಗ ಮಾಡ್ತಾರಂತೀರಿ? ಸಾವಿಯಲ್ಲಿ ಪ್ರಮುಖವಾದ ತಳಿಗಳು ಅಂದ್ರೆ ಮಲ್ಲಿ ಸಾವಿ, ಸುಕ್ಷೇಮ, COSA4, OLM 203, JK8, BL6 ಮತ್ತು DHLM 36-3. ಈ ಎಲ್ಲಾ ತಳಿಗಳೊಳಗೆ ಮಲ್ಲಿ ಸಾವಿ ರೈತರೊಳಗೆ ಬಹಳ ಜನಪ್ರಿಯವಾದಂತಹ ತಳಿ. ಆದ್ರೂ ಸಹಿತ ಕೃಷಿ ವಿಜ್ಞಾನಿಗಳು ಅಧಿಕ ಇಳುವರಿ ನೀಡುವಂತಹ ಇತರ ತಳಿಗಳನ್ನ ಕಂಡುಹಿಡಿದಿದ್ದಾರೆ. JK8 ತಳಿ 80-85 ದಿನಗಳಲ್ಲಿ ಇಳುವರಿ ಕೊಟ್ರೆ, ಸೂಕ್ಷೇಮ ತಳಿ 95 ದಿನಗಳಲ್ಲಿ ಇಳುವರಿ ಕೊಡ್ತದೆ, ಮತ್ತೆ COSA4, OLM 203, BL6 ಇವೆಲ್ಲ ಸುಮಾರು 105 ದಿನಗಳಲ್ಲಿ ಮಾಗುತ್ತವೆ. ಪ್ರತಿ ಹೆಕ್ಟೇರ್ಗೆ ಸರಾಸರಿ 16-18 ಕಿಲೋಗ್ರಾಂ ಅಥವಾ ಕ್ವಿಂಟಾಲ್ ಕಾಳು ಮತ್ತು 5-6 ಟನ್ ಮೇವಿನ ಇಳುವರಿ ಸುಕ್ಷೇಮದಿಂದ ಪಡೆಯಬಹುದು. ಆದರೆ ಸುಧಾರಿತ ತಳಿಗಳಾದಂತಹ COSA4 ಮತ್ತು OLM 203 ತಳಿಯಿಂದ ಸುಮಾರು 20-30 ಕ್ವಿಂಟಾಲ್ನಷ್ಟು ಕಾಳು ದೊರೀತದೆ ನೋಡ್ರಿ ಪ್ರತಿ ಹೆಕ್ಟೇರ್ಗೆ. ಅಲ್ಲದೆ ತೊಗರಿ, ಹೆಸರು, ಅಲಸಂದೆ ಜೊತೆಗೆ ಮಿಶ್ರ ಬೆಳೆಯಾಗಿಯೂ ಸಹಿತ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಬಹುದು, ಅಲ್ಲದೆ ಆರ್ಥಿಕವಾಗಿಯೂ ಲಾಭದಾಯಕ ಅಂತ ಹೇಳಬಹುದು. ಈ ಸಾವೆಯನ್ನ ಹೆಚ್ಚಾಗಿ ಯಾವಾಗ ಬೆಳೀತಾರಂತೀರಿ? ಮುಂಗಾರಿಯಲ್ಲಿ ಅಂತೀರಿ? ಮುಂಗಾರಿಯೊಳಗೆ ಬೆಳಿ. ಇನ್ನು ಸಾವೆಯಲ್ಲಿರುವ ಪೋಷಕಾಂಶಗಳ ಬಗ್ಗೆ ಮಾಹಿತಿ ಮಾಡ್ಕೊಡ್ತೀರಿ? ಸಾವೆ ಕಾಳುಗಳಲ್ಲಿ ಈ ಗೋಧಿ, ಅಕ್ಕಿಯಲ್ಲಿ ಇರುವಂತಹ ಅಷ್ಟೇ ಪ್ರಮಾಣದ ಸಸಾರಜನಕ, ಕ್ಯಾಲ್ಸಿಯಂ, ರಂಜಕಗಳು ಇರ್ತವೆ. ಶರ್ಕರ ಪಿಷ್ಟದ ಪ್ರಮಾಣ ಬೇರೆ ಧಾನ್ಯಗಳಿಗಿಂತ ಮತ್ತು ಇತರ ತೃಣಧಾನ್ಯಗಳಿಗಿಂತ ಕಡಿಮೆ ಇದ್ದು ಇದು ಉಪಯುಕ್ತ ನಾರಿನಾಂಶ ಹೆಚ್ಚಿದೆ ನೋಡ್ರಿ. ಸುಮಾರು 10 ಗ್ರಾಂನಷ್ಟು ಸಸಾರಜನಕ ಅಥವಾ ಪ್ರೋಟೀನ್, 5 ಗ್ರಾಂನಷ್ಟು ಕೊಬ್ಬು, 61 ಗ್ರಾಂನಷ್ಟು ಶರ್ಕರ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್, ಮತ್ತೆ 7.6 ಅಥವಾ 8 ಗ್ರಾಂನಷ್ಟು ನಾರಿನಾಂಶ, 17 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರೋದ್ರಿಂದ, ಇದು ಅಲ್ಲದೇನೆ ಕಬ್ಬಿಣಾಂಶ ಸುಮಾರು 9 ಮಿಲಿಗ್ರಾಂನಷ್ಟು ಇರೋದು ಕಂಡು ಬರ್ತದೆ. ಕಬ್ಬಿಣಾಂಶ ಇಷ್ಟು ಹೆಚ್ಚಿದ್ರೂ ಸಹಿತ ನಾರಿನಾಂಶ ಹೆಚ್ಚಿರೋದ್ರಿಂದ ನಮ್ಮ ದೇಹಕ್ಕೆ ಸಾವಿಯಲ್ಲಿ ಇರುವಂತಹ ಕಬ್ಬಿಣಾಂಶ ಒಗ್ಗುವುದಿಲ್ಲ ಅಥವಾ ಲಭ್ಯತೆ ಆಗುವುದಿಲ್ಲ. ಸಾವಿಯನ್ನ ಹುದುಗುಗೊಳಿಸಿದ್ರೆ ಅಥವಾ ಹುಳಿ ಬರೆಸಿದ್ರೆ ಕಬ್ಬಿಣಾಂಶದ ಲಭ್ಯತೆಯನ್ನ ಹೆಚ್ಚಿಸಬಹುದು ನೋಡ್ರಿ. ಆಮೇಲೆ ಸಾವಿಯಲ್ಲಿ ಇರುವಂತಹ ನಾರಿನಾಂಶ ಸಣ್ಣ ಕರುಳಿನ ಚಲನೆಯೊಳಗೆ ಸಹಾಯಕ, ಜೀರ್ಣವಾದ ಆಹಾರವನ್ನ ಹೀರಲಿಕ್ಕೆ ಸಹಾಯ ಮಾಡ್ತದೆ, ಮತ್ತೆ ನಾರಿನಾಂಶ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯದ ಮೂಲಕ ಮಲವಿಸರ್ಜನೆಯಲ್ಲಿ ಸಹಕರಿಸೋದ್ರಿಂದ ಮಲಬದ್ಧತೆ, ಮೂಲವ್ಯಾಧಿ ಇಂಥಾದ ರೋಗಗಳು ಬರದಂಗೆ ತಡೀತದೆ. ಉಪಯುಕ್ತ ನಾರಿನಾಂಶ ರಕ್ತದಲ್ಲಿನ ಕೊಲೆಸ್ಟ್ರಾಲ್, ಸಕ್ಕರೆ ಇತ್ಯಾದಿ ಅಂಶಗಳನ್ನು ಕಡಿಮೆ ಮಾಡಿ ಮಧುಮೇಹ, ಹೃದಯ ರೋಗಗಳ ನಿಯಂತ್ರಣಕ್ಕೆ ಅನುಕೂಲ ಆಗ್ತದೆ ನೋಡ್ರಿ. ಧಾನ್ಯಗಳಲ್ಲಿ ಅತಿ ಹೆಚ್ಚು ಕರಗುವ ನಾರಿನಾಂಶ ಈ ಸಾವಿಯೊಳಗೆ ಇರೋದ್ರಿಂದ ಮಧುಮೇಹದಿಂದ ಬಳಲುವವರಿಗೆ ಉತ್ಕೃಷ್ಟ ಆಹಾರ ಅಂತ ಪರಿಗಣಿಸಬಹುದು. ನಿಧಾನವಾಗಿ ಜೀರ್ಣವಾಗುವುದಲ್ಲದೆ ನಿಧಾನವಾಗಿ ಹೀರಲ್ಪಟ್ಟು ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ, ಮತ್ತು ಈ ನಿಧಾನವಾಗಿ ಜೀರ್ಣವಾಗೋದ್ರಿಂದ ರಕ್ತದೊಳಗೆ ಸಕ್ಕರೆ ಅಂಶನು ನಿಧಾನವಾಗಿ ಏರೋದ್ರಿಂದ ಮಧುಮೇಹವನ್ನ ನಾವು ಹತೋಟಿಯಲ್ಲಿ ಇಡಬಹುದು. ಅದಲ್ಲದೆ ಹೃದಯ ಸಂಬಂಧಿ ರೋಗಿಗಳು, ಬೊಜ್ಜು, ಮಲಬದ್ಧತೆ, ದೊಡ್ಡ ಕರುಳಿನ ಕ್ಯಾನ್ಸರ್ ನಂತಹ ರೋಗಗಳನ್ನು ಸಹಿತ ತಡಿಬಹುದು ನೋಡಿ. ಇನ್ನು ಮಧುಮೇಹದಿಂದ ಬಳಲುವವರಿಗೆ ಸಾವಿ ಉಪಯುಕ್ತ ಆಹಾರ ಅಂತೀರಾ? ಹೌದು ನೋಡ್ರಿ. ಯಾಕಂತಂದ್ರೆ ಆಹಾರ ಸೇವಿಸಿದಾಗ ರಕ್ತದೊಳಗಿನ ಗ್ಲುಕೋಸ್ ಪ್ರಮಾಣ ಏರ್ತದೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಸಕ್ಕರೆ ಅಥವಾ ಗ್ಲುಕೋಸ್ ಸೇವಿಸಿದಾಗ ಅದು 100ಕ್ಕೆ ಏರ್ತದೆ. ಇದಕ್ಕೆ ಹೋಲಿಸಿದಾಗ ನಾವು ಸೇವಿಸುವ ಆಹಾರ ಎಷ್ಟರ ಮಟ್ಟಿಗೆ ರಕ್ತದೊಳಗಿನ ಗ್ಲುಕೋಸ್ ಏರಿಸ್ತದೆ ಅಂತ ಅನ್ನೋದಕ್ಕೆ ನಾವು ಗ್ಲೈಸಿಮಿಕ್ ಸೂಚ್ಯಾಂಕ ಅಂತ ಹೇಳ್ತೀವಿ. ನಾವು ಸೇವಿಸುವ ಆಹಾರದ ಗ್ಲೈಸಿಮಿಕ್ ಸೂಚ್ಯಾಂಕ ಎಷ್ಟು ಕಡಿಮೆ ಇರ್ತದೋ ಅಷ್ಟು ಒಳ್ಳೆಯದು. ಪ್ರತಿ 100 ಗ್ರಾಂ ಸಕ್ಕರೆ ತಿಂದಾಗ ದೇಹದೊಳಗೆ ಅಥವಾ ರಕ್ತದೊಳಗಿನ ಸಕ್ಕರೆ 100 ಗ್ರಾಂ ಏರ್ತದೆ. ಅದನ್ನ ನಾವು ಸೇವಿಸುವ ಆಹಾರದೊಳಗೆ ಎಷ್ಟು ಏರ್ತದೆ ಅನ್ನೋದಕ್ಕೆ ಗ್ಲೈಸಿಮಿಕ್ ಸೂಚ್ಯಾಂಕ ಅಂತ ಹೇಳ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಗ್ಲೈಸಿಮಿಕ್ ಸೂಚ್ಯಾಂಕ 50ಕ್ಕಿಂತ ಕಡಿಮೆ ಇದ್ರೆ ಅಂತ ಆಹಾರವನ್ನು ನಾವು ಕಡಿಮೆ ಗ್ಲೈಸಿಮಿಕ್ ಸೂಚ್ಯಾಂಕದ ಆಹಾರ ಅಂತ ಕರಿತೀವಿ. ಅದು 50-70 ಮಧ್ಯಮ ಗ್ಲೈಸಿಮಿಕ್ ಸೂಚ್ಯಾಂಕದ ಆಹಾರ ಅಂತ ಕರಿತೀವಿ, ಮತ್ತು 70ಕ್ಕಿಂತ ಹೆಚ್ಚಿದ್ರೆ ಹೆಚ್ಚು ಗ್ಲೈಸಿಮಿಕ್ ಸೂಚ್ಯಾಂಕದ ಆಹಾರ ಅಂತ ಹೇಳ್ತೀವಿ. ಕಡಿಮೆ ಗ್ಲೈಸಿಮಿಕ್ ಸೂಚ್ಯಾಂಕದ ಆಹಾರಗಳು ರಕ್ತದಲ್ಲಿನ ಸಕ್ಕರೆ ನಿರ್ವಹಣೆ ಮಾಡುವುದಲ್ಲದೆ ಬೊಜ್ಜು ಮತ್ತು ರಕ್ತದಲ್ಲಿನ ಕೊಬ್ಬಿನಾಂಶವನ್ನು ಸಹಿತ ಹತೋಟಿಯಲ್ಲಿಡಲು ಸಹಾಯ ಮಾಡ್ತವೆ. ಈಗ ನಾವು ದಿನಾ ಸೇವಿಸುವಂತಹ ಅಕ್ಕಿಯೊಳಗೆ ಗ್ಲೈಸಿಮಿಕ್ ಸೂಚ್ಯಾಂಕ 75 ಇರ್ತದ್ರಿ. ಇದು ಸಿರಿಧಾನ್ಯಗಳಲ್ಲಿ 55-57 ಇಳಿತದೆ, ಅಷ್ಟು ಕಡಿಮೆ ಇದೆ. ಆದ್ರೆ ಬೇಳೆಕಾಳುಗಳಲ್ಲಿ 40 ಇದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಮಧುಮೇಹಿಗಳಿಗೆ ಸಿರಿಧಾನ್ಯಗಳು ಮತ್ತು ಬೇಳೆಕಾಳುಗಳು ಒಳ್ಳೆಯ ಆಹಾರ ಅಂತ ಹೇಳ್ತೀವಿ. ಸಾವಿಯನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಬಹುದು. ಅಂದ್ರೆ 100 ಗ್ರಾಂ ಸಿರಿಧಾನ್ಯ ಸೇವನೆಯಿಂದ ರಕ್ತದಲ್ಲಿ ಕೇವಲ 55-57 ಏರ್ತದೆ. ಅದಕ್ಕಾಗಿ ಸಿರಿಧಾನ್ಯಗಳಲ್ಲಿನ ಕಡಿಮೆ ಗ್ಲೈಸಿಮಿಕ್ ಆಹಾರಗಳು ಅಂತ ಹೇಳ್ತೀವಿ. ಇನ್ನು ಸಾವಿಯಿಂದ ಬೇರೆ ಏನು ಉಪಯೋಗ ಪಡಿಬಹುದು ಅಂತೀರಿ? ಸಾವಿಯಲ್ಲಿ ಇರುವಂತಹ ನಾರಿನಾಂಶ, ಜೀವಸತ್ವಗಳು, ಖನಿಜ ಲವಣಗಳು, ಫಿನಾಲಿಕ್ ಸಂಯುಕ್ತಗಳು ಅಥವಾ ಫಿನಾಲಿಕ್ ಆಸಿಡ್ಸ್ ಅಂತ ಹೇಳ್ತೀವಿ, ಲಿಗ್ನಿನ್ಗಳು ಮತ್ತಿತರ ಸತ್ವಗಳು ಆಂಟಿ ಆಕ್ಸಿಡೆಂಟ್ ನಂತ ಕಾರ್ಯನಿರ್ವಹಿಸಿ ಜೀವಕೋಶಗಳಿಗೆ ಹಾನಿಯಾಗದಂತೆ ತಡೀತವೆ. ದೈಹಿಕ ಮತ್ತು ಮಾನಸಿಕ ತೊಂದರೆಗಳ ವಿರುದ್ಧ ಹೋರಾಡಲು ಸಮರ್ಥವಾಗುವಂತಹ ಲಾಭಗಳನ್ನು ನಾವು ಸಾವಿಯಿಂದ ಪಡಿಬಹುದು. ಸಾವಿಯ ಉಪಯೋಗ ಏನದಂತ ತಿಳಿಸಿದ್ರಲ್ಲ, ಮತ್ತಿದನ್ನು ಯಾವ ರೀತಿ ಸಂಸ್ಕರಿಸಬಹುದು ಅಂತೀರಿ? ಸಾವಿಯನ್ನ ನಾವು 3 ಹಂತದೊಳಗೆ ಸಂಸ್ಕರಣೆ ಮಾಡಬಹುದು ನೋಡ್ರಿ. ಒಂದು ಪ್ರಥಮ ಹಂತ, ದ್ವಿತೀಯ ಹಂತ ಮತ್ತು ತೃತೀಯ ಹಂತದಿಂದ ಸಂಸ್ಕರಣೆ ಮಾಡಬಹುದು. ಪ್ರಥಮ ಹಂತದ ಸಂಸ್ಕರಣೆ ಹೆಂಗಂತೀರಿ? ಸಾವಿಯನ್ನ ಬೆಳೆಯೋದು ಬಹಳ ಸುಲಭ ಅಂತ ಹೇಳಿದೆ ನಾನು. ಆದ್ರೆ ಅದಕ್ಕೆ ಹೊಂದಿಕೊಂಡಿರುವಂತಹ ಸಂಸ್ಕರಣೆ ಶ್ರಮ ನಾವು ಅಲ್ಲಗಳೆಯಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದೆಡೆ ಸಂಸ್ಕರಣೆಯ ಶ್ರಮ, ಇನ್ನೊಂದು ಕಡೆ ಪಡಿತರ ಪದ್ಧತಿಯೊಳಗೆ ಸುಲಭವಾಗಿ ಸಿಗ್ತಾ ಇರುವಂತಹ ಅಕ್ಕಿ ಗೋಧಿಗಳು ಇರೋದ್ರಿಂದ ಊಟದಲ್ಲಿ ಸಾವಕ್ಕಿ ಬಳಕೆ ಕಡಿಮೆ ಆಗ್ತಾ ಇದೆ. ಧಾನ್ಯಗಳಲ್ಲಿ ಇರುವಂತಹ ಕಲ್ಮಶಗಳು, ಕಸ, ಕಡ್ಡಿ, ಇತರ ಕಳೆ ಬೀಜ ಮತ್ತು ಕಾಳಿನ ಹೊಟ್ಟು ತೆಗೆದು ಹಾಕುವಂತಹ ಪ್ರಕ್ರಿಯೆಗೆ ನಾವು ಪ್ರಾಥಮಿಕ ಸಂಸ್ಕರಣೆ ಅಂತೀವಿ. ಹೀಗೆ ಸ್ವಚ್ಛ ಮಾಡಿದಂತಹ ಧಾನ್ಯಗಳು ದ್ವಿತೀಯ ಸಂಸ್ಕರಣೆ ಮಾಡಲಿಕ್ಕೆ ಅನುಕೂಲ ಆಗ್ತವೆ. ಪ್ರಾಥಮಿಕ ಸಂಸ್ಕರಣೆಯಲ್ಲಿ ಇರುವಂತಹ ಕಾರ್ಯವಿಧಾನಗಳು ಅಂದ್ರೆ ವರ್ಗೀಕರಿಸುವುದು, ಕಲ್ಲು ತೆಗೆಯೋದು ಮತ್ತು ಹೊಟ್ಟೆ ತೆಗೆಯೋದು. ಈ ಎಲ್ಲ ಕಾರ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ನಮಗೆ ಯಂತ್ರೋಪಕರಣ ಬೇಕಾಗ್ತವೆ. ಆದ್ರೆ ಮನೆಯೊಳಗೆ ಸಾಂಪ್ರದಾಯಿಕವಾಗಿ ಹೆಂಗ್ ಭತ್ತ ಕುಟ್ಟಿ ಅಕ್ಕಿ ಮಾಡ್ತಾರೆ, ಅದೇ ರೀತಿ ಸಾವಿಯನ್ನ ಕುಟ್ಟಿ ಹೊಟ್ಟು ಬೇರ್ಪಡಿಸಿ ಅಕ್ಕಿ ತಯಾರಿಸಬಹುದು. ಈ ಶ್ರಮವನ್ನ ಕಡಿಮೆಗೊಳಿಸುವ ಸಲುವಾಗಿ ಇತ್ತಿತ್ತಲಾಗಿ ಆಧುನಿಕ ತಂತ್ರಜ್ಞಾನದ ಫಲವಾಗಿ ಸಿರಿಧಾನ್ಯಗಳನ್ನು ಕುಟ್ಟುವ ಮತ್ತು ಹೊಟ್ಟು ಬೇರ್ಪಡಿಸುವ ಯಂತ್ರಗಳು ಸಿಗ್ತಾ ಇದಾವೆ. ನಮ್ಮ ಆಹಾರ ಮತ್ತು ಪೋಷಣೆ ವಿಭಾಗದ ಅಂತಾರಾಷ್ಟ್ರೀಯ ಯೋಜನೆ ಅಡಿಯಲ್ಲಿ ಸಾವಿ ಸಂಸ್ಕರಣ ಯಂತ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಅವುಗಳ ಸಹಾಯದಿಂದ ಸಾವಿಯನ್ನು ಹೆಚ್ಚು ಶ್ರಮ ಇಲ್ಲದೆ ಸಂಸ್ಕರಿಸಿ ಅಕ್ಕಿ ತಯಾರಿಸಬಹುದು, ಸಾವಕ್ಕಿ ಅಂತ ಹೇಳ್ತೀವಿ. ಉತ್ತಮ ಬೆಲೆಗೆ ಇದನ್ನ ಮಾರಾಟನೂ ಮಾಡಬಹುದು. ಅಷ್ಟೇ ಅಲ್ಲದೆ ಮನೆಯೊಳಗೂ ಸಹಿತ ಹೆಣ್ಮಕ್ಳಿಗೆ ಸಂಸ್ಕರಣೆಯ ಶ್ರಮ ಕಡಿಮೆ ಆಗೋದ್ರಿಂದ ಸಮಯ ಉಳಿತಾಯ ಆಗ್ತದೆ ಮತ್ತು ರೈತ ಮಹಿಳೆಯರು ತಮ್ಮ ದಿನನಿತ್ಯದ ಆಹಾರದಲ್ಲಿ ಇವುಗಳ ಬಳಕೆಯನ್ನು ಹೆಚ್ಚು ಮಾಡಬಹುದು. ಮಹಿಳೆಯರು ಮನೆಯಲ್ಲಿಯೇ ಅರ್ಧ ಎಚ್ ಪಿ ಸಾಮರ್ಥ್ಯದ ಮೋಟಾರ್ನೊಂದಿಗೆ ಸಂಸ್ಕರಿಸಿದ ಅಕ್ಕಿ ತಯಾರಿಸಿ ಈ ಯಂತ್ರವನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಮೆಗಿಲ್ ವಿಶ್ವವಿದ್ಯಾಲಯ ಕೆನಡಾ ಇವರ ಸಹಯೋಗದೊಂದಿಗೆ ತಯಾರು ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಸಾವಿಯನ್ನು ಸಂಸ್ಕರಿಸುವ ಯಂತ್ರ ಈಗಾಗಲೇ ಹಾವೇರಿ ಜಿಲ್ಲೆಯ ಮಂಜುನಾಥ್ ಬಗಾಡೆ ಎಂಬುವರಲ್ಲಿ ಕೊಟ್ಟಿದ್ದೀವಿ, ಅವರಲ್ಲಿ ಇದೆ. ಹೀಗೆ ಸಂಸ್ಕರಿಸಿದಂತಹ ಸಾವಿ ಅಕ್ಕಿಯನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು. ಸಂಸ್ಕರಿಸುವ ವಿಧಾನದ ಪ್ರಥಮ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ. ಅಲ್ಲದೆ ಇನ್ನೊಂದು ಉಪಯೋಗ ಏನು ಅಂತಂದ್ರೆ, ಇದರ ಹೊಟ್ಟು ಪಶು ಆಹಾರ ತಯಾರಿಕೆಗೆ ಬಹಳ ಸೂಕ್ತವಾಗಿದೆ ನೋಡ್ರಿ. ಸಂಸ್ಕರಿಸುವ ಯಂತ್ರ ಅಂದ್ರೆ ಎಲ್ಲಾ ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡ್ತದಂತೆ? ಎಲ್ಲಾ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡ್ತಾರೆ. ಕ್ವಿಂಟಾಲ್ ಗಟ್ಟಲೆ ಸಂಸ್ಕರಣೆ ಮಾಡ್ತಾರೆ ಅವರು. ಅಲ್ಲಿ ಹೋಗಿ ಯಾರಾದ್ರೂ ಜಾಸ್ತಿ ಇತ್ತು ಅಂದ್ರೆ ರೈತರು ಅಲ್ಲಿ ಹೋಗಿ ಸಂಸ್ಕರಣೆ ಮಾಡಿಸ್ಕೊಂಡು ಆಮೇಲೆ ಅದನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು. ಇನ್ನು ದ್ವಿತೀಯ ಹಂತದ ಸಂಸ್ಕರಣೆ ಯಾವ ರೀತಿಯದ ಅಂತೀರಿ? ದ್ವಿತೀಯ ಹಂತದ ಸಂಸ್ಕರಣೆ ಬಗ್ಗೆ ಹೇಳಬೇಕಾದ್ರೆ ಸಾವಕ್ಕಿಯಿಂದ ಹಿಟ್ಟು ನುಚ್ಚು ರವೆ ತಯಾರು ಮಾಡುವುದಕ್ಕೆ ದ್ವಿತೀಯ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ. ಸಾವಕ್ಕಿಯಿಂದ ಹಿಟ್ಟು ಮಾಡಿದ್ರೆ ಸುಮಾರು 77% ಹಿಟ್ಟು ಸಿಗ್ತದೆ ನಮಗೆ. ಎಲ್ಲ ಧಾನ್ಯಗಳಿಂದ ಸುಮಾರು 70-80% ಹಿಟ್ಟು ಸಿಗ್ತದೆ. ಅಂದಾಜು 300,000 ವೆಚ್ಚದೊಳಗೆ ಅಥವಾ ಖರ್ಚಿನೊಳಗೆ ನಾವು ಹಿಟ್ಟಿನ ಗಿರಣಿ ಪ್ರಾರಂಭ ಮಾಡಬಹುದು ನೋಡ್ರಿ. ಇನ್ನು ತೃತೀಯ ಹಂತದ ಸಂಸ್ಕರಣೆ ಬಗ್ಗೆ ತಿಳಿಸ್ತೀರಿ? ಕಚ್ಚಾ ವಸ್ತುಗಳನ್ನ ತಿನ್ನಲು ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡುವುದಕ್ಕೆ ತೃತೀಯ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಡಿಗೆ ಮಾಡಲಿಕ್ಕೆ ಸಿದ್ಧ ಆಹಾರಗಳು ಅಥವಾ ರೆಡಿ ಟು ಕುಕ್ ಅಂತೀವಿ, ಶಾವ್ಗೆ, ಅವಲಕ್ಕಿ, ಪಾಸ್ತಾ ಮತ್ತು ತಿನ್ನಲು ಸಿದ್ಧ ಆಹಾರಗಳು ಅಥವಾ ರೆಡಿ ಟು ಈಟ್ ಆಹಾರಗಳು, ಈಗ ಬಿಸ್ಕತ್, ಕುರ್ಕುರೆ ಇಂಥವು, ಇವುಗಳೆಲ್ಲ ತೃತೀಯ ಹಂತದ ಸಂಸ್ಕರಣೆಯೊಳಗೆ ಬರ್ತವೆ. ತೃತೀಯ ಹಂತದ ಸಂಸ್ಕರಣೆ ಅಂದ್ರೆ ಸಾವಿಯಿಂದ ನಾವು ಸೇವಿಸಲು ಸಿದ್ಧ ಆಹಾರ ತಯಾರು ಮಾಡುವುದು. ಇದನ್ನ ನವಣೆ, ಊದಲು, ಬರಗು, ಕೊರ್ಲೆ, ಹಾರಕ ಇವೆಲ್ಲ 3-4 ನಿಮಿಷದೊಳಗೆ ಕುದಿತವೆ. ಅದೇ ರೀತಿ ಸಾವಿನೂ ಸಹಿತ 3-4 ನಿಮಿಷದೊಳಗೆ ಕುದಿತದೆ. ಆದ್ದರಿಂದ ಈ ಧಾನ್ಯಗಳನ್ನ ನಾವು ವಿವಿಧ ರೀತಿಯಲ್ಲಿ ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇಷ್ಟೆಲ್ಲ ಉಪಯುಕ್ತವಾದಂತ ಸಾವಿಯನ್ನ ದಿನನಿತ್ಯ ಯಾವ ರೀತಿ ಸೇವನೆ ಮಾಡಬಹುದು ಅಂತೀರಿ? ಸಾವಿಯು ತನ್ನದೇ ಆದಂತಹ ಬಣ್ಣ, ರುಚಿ, ವಾಸನೆ ಇಲ್ಲದೆ ಇರೋದ್ರಿಂದ ಸಿಹಿ ಅಥವಾ ಖಾರದ ಯಾವುದೇ ತಿನಿಸುಗಳಲ್ಲೂ ನಾವು ಉಪಯೋಗಿಸಬಹುದು. ಸಾವಕ್ಕಿಯಿಂದ ತಯಾರಿಸಬಹುದಂತಹ ಖಾದ್ಯಗಳು ಏನು ಅಂದ್ರೆ, ಬೆಳಗಿನ ಉಪಹಾರಕ್ಕೆ ನಾವು ಇಡ್ಲಿ, ಉಪ್ಪಿಟ್ಟು, ಪಡ್ಡು, ದೋಸೆ, ಥಾಲಿಪಟ್ಟಿ, ಮಸಾಲೆ ರೊಟ್ಟಿ, ಪಲಾವ್, ವಡಾ, ಮಿರ್ಚಿ ಇಂಥವೆಲ್ಲ ಮಾಡಬಹುದು. ಮಧ್ಯಾಹ್ನ ಊಟದೊಳಗೆ ಉಪಯೋಗ ಆಗುವಂತಹ ಸಾವಕ್ಕಿ ಅನ್ನ, ಬಿಸಿಬೇಳೆ ಭಾತ್, ಪಲಾವ್, ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಪುದೀನಾ ಅನ್ನ ಅಥವಾ ಸಾವಕ್ಕಿ ರೊಟ್ಟಿ, ಕಿಚಡಿ ಇಂಥವೆಲ್ಲ ತಯಾರು ಮಾಡಬಹುದು. ಇನ್ನು ಇಡ್ಲಿ ತಯಾರಿಸಬೇಕು ಅಂತಂದ್ರೆ ಒಂದೆರಡು ಉದಾಹರಣೆ ಹೇಳ್ತೀನಿ. 1 ಪ್ರಮಾಣ ಉದ್ದಿನ ಬೇಳೆಗೆ 2 ಪ್ರಮಾಣ ಸಾವಿ ಅಕ್ಕಿ, 1 ಪ್ರಮಾಣ ಅಕ್ಕಿ, ಸಾದಾ ಅಕ್ಕಿ, ಇವನ್ನ 4-5 ತಾಸು ಬೇರೆ ಬೇರೆಯಾಗಿ ನೆನೆಸಿ ಅವಲಕ್ಕಿಯನ್ನ 15 ನಿಮಿಷ ನೆನೆಸಬೇಕು. ನಂತರ ಇದನ್ನ ರುಬ್ಬಿ ರಾತ್ರಿ ಇಡೀ ಹುಳಿ ಬರ್ಲಿಕ್ಕೆ ಇಡಬೇಕು. ಬೇರೆ ಇಡ್ಲಿ ಹೆಂಗ್ ಮಾಡ್ತೀವೋ ಅದೇ ರೀತಿ ಮರುದಿನ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ 10-15 ನಿಮಿಷ ಉಗಿಯೊಳಗೆ ಬೇಯಿಸಿ ತೆಗೆದ್ರೆ ಇಡ್ಲಿ ತಯಾರಾಗ್ತವೆ. ಅದೇ ರೀತಿ ದೋಸೆನು ಮಾಡಬಹುದು. ದೋಸೆಗೆ ಅಕ್ಕಿ ಬಳಸಬೇಕಾಗಿಲ್ಲ, ಹುದುಗುಗೊಳಿಸಿದಂತಹ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆ ಮಾಡಬಹುದು. ಥಾಲಿಪಟ್ಟಿ ಸಾವಿ ಹಿಟ್ಟಿನಿಂದ ತಯಾರು ಮಾಡಬೇಕು. ಸಾವಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಕಡಲೆಬೇಳೆ ಹಿಟ್ಟುಗಳನ್ನು ಸೇರಿಸಿ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಉಳ್ಳಾಗಡ್ಡಿ, ಮೆಂತ್ಯ ಸೊಪ್ಪು, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೇಕಂದ್ರೆ ಸ್ವಲ್ಪ ಗಜ್ರಿ ತುರಿದು ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟಿನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪ್ಲಾಸ್ಟಿಕ್ ಹಾಳೆ ಅಥವಾ ಬಾಳೆ ಎಲೆ ಮೇಲೆ ತಟ್ಟಿ ಎಣ್ಣೆ ಹಚ್ಚಿದ ತವೆ ಅಥವಾ ಹಂಚಿನ ಮೇಲೆ ಬೇಯಿಸಿದರೆ ಬಿಸಿ ಬಿಸಿ ಥಾಲಿಪಟ್ಟಿ ಸಿದ್ಧಾಗ್ತವೆ. ಈ ಥಾಲಿಪಟ್ಟಿ ಮನೆಯೊಳಗೆ ಬೇರೆ ಥಾಲಿಪಟ್ಟಿ ಮಾಡ್ದಂಗೆ ಮಾಡಬಹುದು. ಅಕ್ಕಿ ಹಿಟ್ಟು ಬದಲಾಗಿ ಸಾವಿ ಹಿಟ್ಟನ್ನ ಉಪಯೋಗಿಸಬಹುದು. ಸಾವಕ್ಕಿ, ಸಾವಿ ಹಿಟ್ಟು ಮತ್ತು ಸಾವಿ ರವೆಯಿಂದ ದಿನನಿತ್ಯ ಊಟದಲ್ಲಿ ಬಳಸುವಂತಹ ಪದಾರ್ಥಗಳನ್ನ ತಯಾರು ಮಾಡಬಹುದು. ಇನ್ನು ಯಾವ್ಯಾವ ತಿಂಡಿಗಳನ್ನ ಸಾವಿಯಿಂದ ಮಾಡಬಹುದು ಅಂತೀರಿ? ದಿನನಿತ್ಯ ಊಟಕ್ಕೆ ಮಾಡುವಂತ ಆಹಾರಗಳಲ್ದೇ ಸಾವಿಯಿಂದ ವಿವಿಧ ರೀತಿಯಂತ ಕುರುಕುಲು ತಿಂಡಿಗಳನ್ನ ಮಾಡಬಹುದು. ಈಗ ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ, ಸೇವು, ಖಾರ ಶಂಕರ್ಪೊಳೆ ಇಂಥವೆಲ್ಲ ನಾವು ಹೆಚ್ಚಾಗಿ ಅಕ್ಕಿಯಿಂದ ಮಾಡ್ತೀವಿ, ಇಲ್ಲ ಕಡಲೆಬೇಳೆ ಹಿಟ್ಟಿನಿಂದ ಮಾಡ್ತೀವಿ. ಇವುಗಳನ್ನ ನಾವು ಸಾವಿಯಿಂದನೂ ತಯಾರು ಮಾಡಬಹುದು. ಅದಲ್ಲದೆ ಸಿಹಿ ತಿನಿಸುಗಳಾದಂತ ಸಾವಿ ಬೇಸನ್ ಉಂಡೆ ಅಥವಾ ಬೇರೆ ಉಂಡೆಗಳು, ಬರ್ಫಿ, ಹೋಳಿಗೆ, ಪಾಯಸ, ಹುಗ್ಗಿ, ಖೀರ್, ಪುಡ್ಡಿಂಗ್, ಕಸ್ಟರ್ಡ್, ಒಂದಲ್ಲ ಎರಡಲ್ಲ ಬೇಕಾದಷ್ಟು ನಾವು ತಯಾರು ಮಾಡೋದಕ್ ಸಾಧ್ಯ ಐತ್ ನೋಡಿ. ಇನ್ನ ಈ ಸಾವಯ ಸೇವನೆಯಿಂದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತಂತೀರಿ? ದಿನನಿತ್ಯ ನಾವು ಸಾವಯ ಸೇವನೆ ಮಾಡೋದ್ರಿಂದ ಆರೋಗ್ಯ ಕಾಪಾಡ್ಕೋಬಹುದು, ಅಲ್ಲದೆ ರೋಗ ರುಜಿನಗಳು ಬರದಂತೆ ತಡೆಯಬಹುದು. ಮಧುಮೇಹಿಗಳ ಆಹಾರ ಆದಂತಹ ನಮ್ಮ ವಿಭಾಗದಿಂದ ತಯಾರ ಮಾಡಿದೀವಿ, ಅದರಿಂದ ಉಪ್ಪಿಟ್ಟು ಅಥವಾ ಅನ್ನ ತಯಾರಿಸಿ ನೀವು ಒಂದು ತಿಂಗಳು ಸೇವನೆ ಮಾಡಿದ್ರೆ ರಕ್ತದಲ್ಲಿ ಗ್ಲುಕೋಸ್ ಅಂಶ 18-19 ಯೂನಿಟ್ ಕಡಿಮೆ ಆಗಿದ್ದು ಕಂಡು ಬಂದಿದೆ. ಅದೇ ರೀತಿ ಕ್ರೀಡಾಪಟುಗಳಿಗೆ ಅಂತ ಒಂದು ಆಹಾರ ತಯಾರು ಮಾಡಿದ್ದಾರೆ, ಅದರಲ್ಲಿ ಅವರೊಳಗೆ ಆಟ ಆಡೋಲಿಕ್ಕೆ ಶಕ್ತಿ ಬರ್ತದೆ ಮತ್ತು ಬೇಗ ಸುಸ್ತಾಗೋದಿಲ್ಲ, ಅದು ಬಹಳ ಮುಖ್ಯ. ಅದಲ್ಲದೆ ಮಕ್ಕಳಿಗೆ ಪೂರಕ ಆಹಾರ ತಯಾರು ಮಾಡಿದೀವಿ, ಅದರ ಸೇವನೆಯಿಂದ ತಿಂಗಳಿಗೆ 1.5-1.5 ಕಿಲೋದಷ್ಟು ದೇಹದ ತೂಕ ಜಾಸ್ತಿ ಆಗ್ತದೆ ಅಂತ ಕಂಡು ಬಂದಿದ್ದು. ಇನ್ನು ಸಾವಿಯಿಂದ ಉದ್ಯಮಕ್ಕೆ ಏನಾದರೂ ಅವಕಾಶ ಅದಾವ ಅಂತೀರಿ? ಇವುಗಳಲ್ಲದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದೊಳಗೆ ಸಾವಿಯಿಂದ ಮಧುಮೇಹಿಗಳಿಗೆ ಸಿದ್ಧ ಆಹಾರ, ಕ್ರೀಡಾಪಟುಗಳಿಗೆ ಸಿದ್ಧ ಆಹಾರ, ಮಕ್ಕಳಿಗೆ ಪೂರಕ ಆಹಾರ, ಸಾವಿ ಅವಲಕ್ಕಿ, ಸಾವಿಯ ತರಹಾವರಿ ಬೇಕರಿ ಪದಾರ್ಥಗಳು, ಬಿಸ್ಕತ್ತು, ಸಾವಿ ಕೊಬ್ಬರಿ ಬಿಸ್ಕತ್ತು, ಸಾವಿ ಶೇಂಗಾ ಬಿಸ್ಕತ್ತು ಇಂಥವು, ಅಲ್ಲದೆ ಸಾವಿ ಬ್ರೆಡ್, ಕೇಕ್, ಮಫಿನ್ಸ್ ಇತ್ಯಾದಿಗಳನ್ನ ತಯಾರು ಮಾಡಿದ್ದಾರೆ. ಸಾವಿ ಹಿಟ್ಟು ಉಪಯೋಗಿಸಿ ತಯಾರಿಸಿದಂತಹ ಬೇಕರಿ ಪದಾರ್ಥಗಳು ಶಾಲಾ ಮಕ್ಕಳಿಗೆ, ಕುಟುಂಬದವರಿಗೆ, ಉದ್ಯೋಗಸ್ಥರಿಗೆ, ಆಟಗಾರರಿಗೆ ಉತ್ತಮ ಅಂತ ಹೇಳಬಹುದು. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಮತ್ತು ಖನಿಜ ಲವಣಗಳು ಇರೋದ್ರಿಂದ ಸಣ್ಣ ಪ್ರಮಾಣದ ಬೇಕರಿ ಕೋಬಹುದು. ಬೇಕರಿ ಪ್ರಾರಂಭ ಮಾಡಲಿಕ್ಕೆ ಹಿಟ್ಟು ನಾದುವ ಯಂತ್ರ, ಓವನ್, ಕಡಿಮೆ ವೆಚ್ಚದ ಕಟ್ಟಡ, ಇತರ ಸಲಕರಣೆಗಳು ಬೇಕು. ಸಣ್ಣ ಪ್ರಮಾಣದ ಬೇಕರಿ ಪ್ರಾರಂಭ ಮಾಡಲಿಕ್ಕೆ ಸುಮಾರು 2 ಲಕ್ಷ ಖರ್ಚು ಮಾಡಿ ಯಂತ್ರೋಪಕರಣ ಬೇಕಾಗ್ತವೆ. ಕಡಿಮೆ ವೆಚ್ಚದ ಕಟ್ಟಡಕ್ಕಾಗಿ 2 ಲಕ್ಷ, ಹಿಂಗೆ ಒಟ್ಟು 1-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಈ ಬೇಕರಿಯನ್ನ ಶುರು ಮಾಡಬಹುದು ನೋಡಿ. ಇನ್ನ ಸಣ್ಣ ಉದ್ದಿಮೆಗಾಗಿ ಏನ್ ಅವಕಾಶ ಅದ ಅಂತೀರಿ? ಸಣ್ಣ ಉದ್ದಿಮೆದಾರರಿಗೆ ಸಾವಿಯಿಂದ ತಯಾರಿಸಲಾದಂತಹ ಅನೇಕ ಪದಾರ್ಥಗಳು ಭವಿಷ್ಯದ ದಿನಗಳಲ್ಲಿ ಆಶಾದಾಯಕ ಉದ್ದಿಮೆ ಆಗಬಹುದು. ಸಕ್ಕರೆ ರೋಗ ಹೊಂದಿದವರಿಗೆ ಪ್ರಯಾಣಿಕರ ಆಹಾರ ಅಂತ ಹೇಳಿ ಸಾವಿಯ ಖಾಕ್ರ, ಸಾವಿಯ ಕೋಡುಬಳೆ, ಮುರುಕು, ಸಾವಿ ನಿಪ್ಪಟ್ಟು ಪ್ರಯಾಣಿಕರಿಗೆ ತಮ್ಮ ಪ್ರವಾಸದ ಸಮಯದೊಳಗೆ ಆರೋಗ್ಯಕರ ತಿಂಡಿಗಳಾಗಿ ಸಿಗ್ತವೆ. ಮತ್ತೆ ಸಾವಕ್ಕಿಯಿಂದ ತಯಾರಾದಂತಹ ಖಾದ್ಯಗಳಿಂದ ಸ್ವಸಹಾಯ ಗುಂಪಿನ ಮಹಿಳೆಯರು ಸಿರಿಧಾನ್ಯಗಳ ಧಾಬಾ ಅಥವಾ ಖಾನಾವಳಿ ನಡೆಸಬಹುದು. ಕೆಲವೊಂದು ಯಶೋಗಾಥೆಗಳನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಹಾವೇರಿ ಜಿಲ್ಲೆಯ ತಿಮ್ಮಾಪುರದ ಈರಮ್ಮ ಜೋಳದ್ ಇವರು ಸಾವಕ್ಕಿ, ಚಕ್ಲಿ ಮತ್ತು ನಿಪ್ಪಟ್ಟು ತಯಾರು ಮಾಡ್ತಾ ಇದ್ದಾರೆ. ಜೇಕಿನಕಟ್ಟಿ ಗ್ರಾಮದ ಚಂಪಾವತಿ ಮಹಾಂತ ಶೆಟ್ಟರ್ ಇವರು ಸಾವಿ ಚಕ್ಲಿ ಮಾಡ್ತಾ ಇದ್ದಾರೆ. ಮಂತ್ರೋಡಿ ಗ್ರಾಮದ ಹಜರತ್ ಪಿ ಬೆಳಗಲಿ ಇವರು ಸಾವಿಯ ಹಪ್ಪಳಗಳನ್ನು ತಯಾರು ಮಾಡ್ತಾ ಇದ್ದಾರೆ. ತಿಮ್ಮಾಪುರದ ಶಿವಲೀಲಾ, ರೇಣುಕಾ, ಈರಮ್ಮ ಮತ್ತು ಮಂಜುಳಾ ಇವರೆಲ್ಲ ಸೇರಿ ಸಿರಿಧಾನ್ಯದ ಉಂಡಿ, ಹಪ್ಪಳ, ಚಕ್ಲಿ, ನಿಪ್ಪಟ್ಟು ತಯಾರು ಮಾಡ್ತಾ ಇದ್ದಾರೆ. ಈ ಎಲ್ಲ ಮಹಿಳೆಯರು ನಮ್ಮ ವಿಭಾಗದ ತರಬೇತಿ ಪಡೆದು ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಾವಿಯಿಂದ ವಿವಿಧ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ಬೇರೆ ಬೇರೆ ಮೇಳಗಳಲ್ಲೂ ಮಾರಾಟ ಮಾಡಿ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಂತಾರ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ನಮಗೆ. ಅದೇ ರೀತಿ ಸಾವಿಯಿಂದ ಹಿಟ್ಟು ತಯಾರು ಮಾಡಬಹುದು. ಗ್ರಾಮೀಣ ಅಥವಾ ಪಟ್ಟಣ ಪ್ರದೇಶದಲ್ಲಿ ಹಿಟ್ಟಿನ ಗಿರಣಿಗಳಲ್ಲಿ ನಾವು ಸಾವಿ ಹಿಟ್ಟನ್ನು ತಯಾರು ಮಾಡಬಹುದು. ಅಂದಾಜು 3 ಲಕ್ಷ ಖರ್ಚಿನೊಳಗೆ ಗಿರಣಿ ಶುರು ಮಾಡಬಹುದು. ಉಂಡಿ, ದೋಸೆ, ತಾಲಿಪಟ್ಟಿ, ರೊಟ್ಟಿ, ಹಪ್ಪಳ, ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು ಇವೆಲ್ಲ ನಾವು ಹಿಟ್ಟಿನಿಂದ ತಯಾರು ಮಾಡಬಹುದು. ಇವನ್ನ ಸ್ವಸಹಾಯ ಗುಂಪಿನ ಮಹಿಳೆಯರು ಸಣ್ಣ ಉದ್ದಿಮೆಯಾಗಿ ಪ್ರಾರಂಭ ಮಾಡಬಹುದು ನೋಡ್ರಿ. ಇನ್ನು ನುಚ್ಚಿನ ಬಗ್ಗೆ ಹೇಳಬೇಕಂದ್ರೆ ಸಾವಿ ನುಚ್ಚು ಮಾಡಬಹುದು. ಹಿಟ್ಟಿನ ಗಿರಣಿ ಶುರು ಮಾಡಿದಾಗ ನುಚ್ಚು ಮಾಡುವ ಯಂತ್ರವನ್ನು ಸಹಿತ ಅಳವಡಿಸ್ಕೋಬಹುದು. ಅಲ್ಲದೆ ಹಿಟ್ಟಿನ ಗಿರಣಿಯಲ್ಲೇ ನುಚ್ಚನ್ನು ತಯಾರು ಮಾಡಿ ಆ ನುಚ್ಚಿನಿಂದ ಬೇರೆ ಬೇರೆ ತಿಂಡಿಗಳನ್ನ ತಯಾರು ಮಾಡಬಹುದು. ಇನ್ನು ಶಾವ್ಗೆ ಮಾರುಕಟ್ಟೆಯೊಳಗೆ ನಮಗೇನು ಸಿಗ್ತಾವ ಆ ಶಾವ್ಗೆ ಚಿರೋಟಿ ರವಾದಿಂದ ಮಾಡಿರ್ತಾರೆ. 50% ಸಾವಿ ಹಿಟ್ಟು ಅಥವಾ ರವೆ ಉಪಯೋಗಿಸಿ ಉತ್ತಮ ಶಾವಿಗೆನ ತಯಾರು ಮಾಡಬಹುದು. ಸಾವಿಯಲ್ಲಿ ಇರುವಂತ ಹೆಚ್ಚಿನ ಪ್ರಮಾಣದ ಕಬ್ಬಿಣ, ರಂಜಕ ಮತ್ತು ನಾರಿನಾಂಶಗಳು ಸಾವಿ ಶಾವಿಗೆಯಿಂದ ಸಿಗ್ತಾವ ನಮಗೆ. ಇದರಿಂದ ಉತ್ತಮ ಗುಣಮಟ್ಟದ ಮತ್ತು ಆರೋಗ್ಯವರ್ಧಕ ಶಾವಿಗೆ ಸಿಕ್ಕಂಗಾಗ್ತದೆ. ಅಂದಾಜು 4 ಲಕ್ಷ ಖರ್ಚಿನೊಳಗೆ ನಾವು ಶಾವಿಗೆ ಟಕವನ್ನ ಪ್ರಾರಂಭ ಮಾಡಬಹುದು. ಇನ್ನು ಬೇಕರಿ ಬಗ್ಗೆ ಹೇಳಬೇಕಂದ್ರೆ ಬೇಕರಿ ಪ್ರಾರಂಭ ಮಾಡಲಿಕ್ಕೆ ಸುಮಾರು 4 ಲಕ್ಷದಷ್ಟು ಖರ್ಚು ಬರ್ತದೆ. ಬೇಕರಿ ತಯಾರು ಮಾಡೋದ್ರಿಂದ ಮಕ್ಕಳಿಗೆ, ಕುಟುಂಬದವರಿಗೆ ಎಲ್ಲರಿಗೂ ಅನುಕೂಲ ಅಂತ ಹೇಳಬಹುದು. ಇನ್ನು ಆಹಾರಗಳಿಂದ ಎಷ್ಟು ಲಾಭ ಪಡೆಯಬಹುದು ಅಂತ ಒಂದು ಸಣ್ಣದಾಗಿ ಹೇಳ್ತೀನಿ. ಸಾವಿ ಪಡ್ ತಯಾರಿಸಿ ಮಾರಾಟ ಮಾಡೋದ್ರಿಂದ 56%, ಚಕ್ಲಿಯಿಂದ 59%, ಸಾವಿ ನಿಪ್ಪಟ್ಟಿನಿಂದ 49%, ಹುರಕಿ ಹೋಳಿಗೆಯಿಂದ 40%, ಸಾವಿ ಬೇಸನ್ ಉಂಡೆಯಿಂದ 25%, ಹಪ್ಪಳದಿಂದ 50% ನಿವ್ವಳ ಲಾಭ ಪಡಿಬಹುದು ನೋಡ್ರಿ. ಈಗ 1 ರೂಪಾಯಿ ಖರ್ಚು ಮಾಡಿದ್ರೆ 1.56 ಹಂಗೆ ಆ ತರ ಲಾಭ ಸಿಗ್ತದೆ ಅಂತ. ಹೌದ್ರಿ. ಯಾರಾದ್ರೂ ಉದ್ದಿಮೆ ಮಾಡ್ಬೇಕಾದ್ರ ಈ ಎಲ್ಲಾ ಪದಾರ್ಥಗಳನ್ನ ತಯಾರಿಸುವುದು ವಿಧಾನ ಎಲ್ಲಿ ಸಿಗ್ತದಂತೀರಿ? ಈ ವಿಧಾನ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದಿಂದ ಈ ಎಲ್ಲ ಪದಾರ್ಥ ತಯಾರು ಮಾಡುವಂತ ತಂತ್ರಜ್ಞಾನವನ್ನ ನಾವು ವಾಣಿಜ್ಯೀಕರಣಗೊಳಿಸಿದ್ದೀವಿ. ಹೀಗೆ ಸಾವಿಯ ನಿರಂತರ ಸೇವನೆಯಿಂದ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ಆರ್ಥಿಕವಾಗಿಯೂ ಸಬಲರಾಗಬಹುದು ಅಂತ ಹೇಳ್ಬಹುದು. ಕೊನೆಯದಾಗಿ ಹೇಳ್ತೀನಿ, ಸಾವಿ ಸೇವಿಸಿ ಸದೃಢರಾಗಿ ಬಾಳಿ ಅಂತ ಹೇಳ್ತೀನಿ. ಒಳ್ಳೆಯದು ಡಾಕ್ಟರ್ ಪುಷ್ಪಾ ಭಾರತಿ ಅವರೇ, ತಾವು ಇಲ್ಲಿವರೆಗೆ ಸಾವಿಯ ಮಹತ್ವ ಮತ್ತು ಸಾವಿಯಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಾವಿಯ ಮಹತ್ವ ಕುರಿತು ಡಾಕ್ಟರ್ ಪುಷ್ಪಾ ಭಾರತಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಈಗ ಕೃಷಿ ವಾರ್ತೆ. ಕೃಷಿ ಪ್ರಧಾನವಾದ ಭಾರತ ದೇಶದಲ್ಲಿ ಕೋಳಿ ಸಾಕಾಣಿಕೆ ಒಂದು ಕೈಗಾರಿಕೋದ್ಯಮವಾಗಿ ಬೆಳೀತಾ ಇದೆ. ಕೋಳಿ ಸಾಕಾಣಿಕೆ ಉದ್ದಿಮೆ ಯಶಸ್ವಿಯಾಗಿ ನಡೆಯೋದಕ್ಕೆ ಹಾಗೂ ಲಾಭ ಪಡೆಯೋದಕ್ಕೆ ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸೋದು ಬಹಳ ಮುಖ್ಯ. ಕೋಳಿ ಸಾಕಾಣಿಕೆ ಒಂದು ಲಾಭದಾಯಕ ಉದ್ದಿಮೆ ಆಗಬೇಕು ಅಂತಂದರೆ ಹಲವಾರು ಅಂಶಗಳ ಕಡೆಗೆ ಗಮನ ನೀಡಬೇಕಾಗತ್ತೆ. ಉತ್ತಮ ತಳಿಗಳು, ಅವುಗಳ ಆಹಾರ, ಸಾಕುವ ಕ್ರಮ ಹಾಗೂ ನಿರ್ವಹಣೆ, ಕೋಳಿಗಳಿಗೆ ಬರುವ ರೋಗಗಳು ಹಾಗೂ ಅವುಗಳ ನಿವಾರಣೆ, ಕೊನೆಯದಾಗಿ ತತ್ತಿ ಹಾಗೂ ಮಾಂಸದ ಮಾರಾಟ. ಮೊಟ್ಟೆ ಒಂದು ಸಂಪೂರ್ಣ ಆಹಾರ. ಅನ್ನಾಂಗ ಸಿ ಒಂದನ್ನು ಬಿಟ್ಟರೆ ಉಳಿದ ಎಲ್ಲ ಅನ್ನಾಂಗಗಳು ಸಿಗುವಂಥ ಏಕೈಕ ಆಹಾರ. ಕೋಳಿಗಳಲ್ಲಿ ಅನೇಕ ತಳಿಗಳಿವೆ. ಮುಖ್ಯವಾಗಿ ದೇಶಿ ತಳಿಗಳು, ವಿದೇಶಿ ತಳಿಗಳು ಮತ್ತು ಮಿಶ್ರ ತಳಿಗಳು ಅಂತ ಗುಂಪುಗಳಾಗಿ ವಿಂಗಡಿಸಬಹುದು. ಈ ಕೋಳಿಗಳನ್ನು ಅವುಗಳ ಉತ್ಪಾದನಾ ಸಾಮರ್ಥ್ಯದ ಆಧಾರದ ಮೇಲೆ ಮೊಟ್ಟೆ ತಳಿಗಳು, ಮಾಂಸದ ತಳಿಗಳು, ಉಭಯ ತಳಿಗಳು ಅಂತ ವರ್ಗೀಕರಣ ಮಾಡಬಹುದು. ಮೊಟ್ಟೆ ತಳಿಗಳು ಅಧಿಕ ಮೊಟ್ಟೆ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರ್ತವೆ. ಈ ತಳಿಯ ಕೋಳಿಗಳು ಗಾತ್ರದಲ್ಲಿ ಸಣ್ಣವು, ತಿನ್ನುವ ಆಹಾರವು ಕಡಿಮೆ, ಆದರೆ ಇಡುವಂಥ ಮೊಟ್ಟೆಗಳ ಗಾತ್ರ ದೊಡ್ಡದು. ಇವು ತಿನ್ನುವಂಥ ಆಹಾರದಲ್ಲಿ ಹೆಚ್ಚಿನ ಭಾಗವನ್ನು ಮೊಟ್ಟೆ ಇಡೋದಕ್ಕೆ ಬಳಸಿಕೊಡ್ತವೆ. ಸುಮಾರು 18-20 ವಾರಗಳಲ್ಲಿ ಮೊಟ್ಟೆ ಇಡೋದಕ್ಕೆ ಪ್ರಾರಂಭ ಮಾಡ್ತವೆ. ವರ್ಷಕ್ಕೆ ಸರಾಸರಿ 300-320 ಮೊಟ್ಟೆ ಇಡಬಲ್ಲವು. ಆಹಾರ ಸಾಮರ್ಥ್ಯ ಪ್ರತಿ 12 ಮೊಟ್ಟೆಗಳಿಗೆ 1.8 ಕಿಲೋಗ್ರಾಂ ಇರುತ್ತೆ. ಮೊಟ್ಟೆ ತಳಿಗಳ ಮೂಲ ಹೆಸರು ವೈಟ್ ಲೆಗ್ಹಾರ್ನ್. ಮಾರುಕಟ್ಟೆಯಲ್ಲಿ ದೊರೆಯುವಂಥ ಕೆಲವು ಮುಖ್ಯವಾದಂಥ ಮೊಟ್ಟೆ ತಳಿಯ ಪ್ರಭೇದಗಳು ಅಂತಂದರೆ ಡಿಕಾಲ್ಬ್, BV300, ಕೀಸ್ಟೋನ್, ಪೂನಾಪರ್ಲ್, HH280, ಹೈಲೈನ್, ಹೈಸೆಕ್ಸ್, ರಾಣಿಶವರ್, ಮೈಚಿಕ್ಸ್, ಬೋವಾನ್ಸ್ 300 ಮುಂತಾದವು. ಮಾಂಸದ ತಳಿಗಳು ಮಾಂಸ ಉತ್ಪಾದನೆಗೆ ತಕ್ಕದಾಗಿವೆ. ಇವುಗಳ ಗಾತ್ರ ದೊಡ್ಡದು, ತೂಕ ಹೆಚ್ಚು, ಮೈಯಲ್ಲಿ ಹೆಚ್ಚು ಮಾಂಸ ಕೂಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋ ಹಾಗೆ ಮೈಕಟ್ಟು ರಚನೆಯಾಗಿರುತ್ತೆ. ಮಾಂಸ ವಿಶೇಷವಾಗಿ ಎದೆ ಮತ್ತು ತೊಡೆ ಭಾಗಗಳಲ್ಲಿ ಕೂಡಿಕೊಂಡಿರುತ್ತೆ. ಮಾಂಸ ಹೆಚ್ಚು ಮೃದು. ಮಾಂಸಕ್ಕಾಗಿ ಈ ತಳಿಗಳನ್ನೇ ಸಾಕುವುದು ಲಾಭಕರ. ಇವು 6 ವಾರಗಳಲ್ಲಿ 3-3.5 ಕಿಲೋಗ್ರಾಂನಷ್ಟು ಆಹಾರ ತಿಂದು 1.8-2 ಕಿಲೋಗ್ರಾಂವರೆಗೂ ತೂಕ ಹೊಂದುತ್ತವೆ. ಆಹಾರ ಸಾಮರ್ಥ್ಯ 1.8 ಇರುತ್ತೆ. ಮಾರುಕಟ್ಟೆಯಲ್ಲಿ ದೊರೆಯುವಂಥ ಮುಖ್ಯ ಕೋಳಿ ಪ್ರಭೇದಗಳು ಅಂತಂದರೆ ಕಾಬ್, ರಾಸ್, ಹಬ್ಬರ್ಡ್, ಅನಕ್ 40, ಅನಕ್ 2000, ಕೆಗ್ಬ್ರೋ, ಸ್ಟಾರ್ ಬ್ರೋ, IBT 83, ಲೋಮ್ಯಾನ್ ಮುಂತಾದವು. ಉಭಯ ತಳಿಗಳು ಮಾಂಸದ ಉತ್ಪಾದನೆಗೂ ಮೊಟ್ಟೆ ಉತ್ಪಾದನೆಗೂ ಅನುಕೂಲವಾದಂಥ ಕೋಳಿಗಳು. ಇವು ಶ್ರೇಷ್ಠ ಮಟ್ಟದ ಮಾಂಸವನ್ನು ಕೊಡ್ತವೆ, ಹೆಚ್ಚಿಗೆ ಮೊಟ್ಟೆಗಳನ್ನು ಇಡ್ತವೆ. ಇವುಗಳ ಮೊಟ್ಟೆ ಸಾಕಷ್ಟು ದೊಡ್ಡದಾಗಿರ್ತವೆ. ಇವು ಮೊದಲ ಗರಿ ಉದುರುವವರೆಗೂ ಮೊಟ್ಟೆ ಇಡ್ತವೆ. ಆನಂತರ ಮೊಟ್ಟೆ ಉತ್ಪಾದನೆ ಕಡಿಮೆಯಾಗಿ ಮೈಯಲ್ಲಿ ಮಾಂಸ ಕೊಬ್ಬು ಕೂಡಿಸಿಕೊಂಡು ಮಾಂಸದ ಕೋಳಿಗಳಾಗಿ ಪರಿವರ್ತನೆಯಾಗ್ತವೆ. ರೋಡ್ ಐಲೆಂಡ್ ರೆಡ್, ಪ್ಲೈಮೌತ್ ರಾಕ್, ನ್ಯೂ ಹ್ಯಾಂಪ್ಶೈರ್, ಸಸೆಕ್ಸ್ ಮುಂತಾದವು ಉಭಯ ಕೋಳಿ ತಳಿಗಳು. ಇದುವರೆಗೂ ಕೃಷಿ ವಾರ್ತೆ ಕೇಳಿದಿರಿ. ಈಗ ತುಮ್ಮರಗುದ್ದಿಯ ಮರಿಯಪ್ಪ ದಾಸರ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಏನ್ ಕೊಡವಾ ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ ಸಿಕ್ಕಿಲ್ಲ ಬೆಳಗಿಲ್ಲ ತಳತಾಳ ಒಳಿತಾಳ ಸಿಕ್ಕಿಲ್ಲ ಬೆಳಗಿಲ್ಲ ತಳತಾಳ ಒಳಿತಾಳ ಕಂಚಿನದಲ್ಲ ತಾಮ್ರದಲ್ಲ ನೆನೆ ನೀರಿ ಮಿಂಚುತ್ತಾರ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ ನೀರಿಗೆ ಹೋಗಿ ಆರು ಮಂದಿ ಅಕ್ಕ ತಂಗರು ಜತ್ತಿಲ ನೀರಿಗೆ ಹೋಗಿ ಜಡನಾರ ಜಾರಿಕೊಂಡು ಸಿಗರೆ ಹೋಯ್ತವ ಕೊಡ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ ಆರು ಮಂದಿ ಅಕ್ಕಗಳಿಗೆ ಮೀರಿದ ಕೊಡನವ್ವ ಮೂರು ಮಂದಿ ಮುತ್ತೈದಾಳ ಲೋಲಾಡುವಂತ ಕೊಡ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ ಯಾತ್ರೆಗೋಗಿ ಸಿದ್ಧಲಿಂಗ ದರ್ಶನವಾಗಿ ಶಿವರಾತ್ರಿ ಯಾತ್ರೆಗೋಗಿ ಸಿದ್ಧಲಿಂಗ ದರ್ಶನವಾಗಿ ಮಳ್ಳ ಬಾಜಾರದೊಳಗ ಬಾಳ ಇತ್ತವ ಕೊಡ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ ಶಿಶುನಾಳು ತಿದ್ದಿ ಮಾಡಿದ ಪಡ ಬುದ್ಧಿವಂತರು ನೀವೆಲ್ಲ ಸೋಸಿ ನೋಡರಿ ಕೊಡ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ ವಾವ್ ಹೊಸ ಫ್ರಿಜ್ ಹೊಸ ಡಿಶ್ ವಾಷರ್ ಹೊಸ ಸ್ಮಾರ್ಟ್ ಫೋನ್ ಹೊಸ ಎಸಿ ಹೊಸ ಎಲ್ಇಡಿ ಟಿವಿ ಕೂಡ ಏನು ನೀವಿಬ್ರು ಲಾಟ್ರಿ ಗೆದ್ಬಿಟ್ರ ಏನ್ ಕತೆ ಅಯ್ಯೋ ಇಲ್ಲ ಇಲ್ಲ ಹರ್ಷೋತ್ಸವಕ್ಕೆ ಹೋಗಿದ್ವಿ ಅಷ್ಟೇ ಮತ್ತೆ ಅಪ್ಗ್ರೇಡ್ ಮಾಡೋಣ ಅನ್ಕೊಂಡ್ವಿ ಆಕರ್ಷಕ ಆಫರ್ಸ್ ಕ್ಯಾಶ್ ಬ್ಯಾಕ್ ಗಿಫ್ಟ್ಸ್ ಆನ್ ಸ್ಪಾಟ್ ಫೈನಾನ್ಸಿಂಗ್ ಮತ್ತು ಇಎಂಐಸ್ ನಮ್ಗೆ ಇಷ್ಟ ಇರೋ ಪ್ರಾಡಕ್ಟ್ ಕೊಂಡ್ಕೊಳ್ಳೋದು ತುಂಬಾನೇ ಈಸಿ ಹರ್ಷೋತ್ಸವ ದ ವರ್ಲ್ಡ್ ಕ್ಲಾಸ್ ಶಾಪಿಂಗ್ ಫೆಸ್ಟಿವಲ್ ಈಗ ಶುರುವಾಗಿದೆ ಬಹಳಷ್ಟು ಪ್ರಾಡಕ್ಟ್ಸ್ ಮತ್ತು ಬ್ರ್ಯಾಂಡ್ಸ್ ಗಳಿಂದ ಆಯ್ಕೆ ಮಾಡಿ ವಿಸಿಟ್ ಹರ್ಷ ನೌ ಬನ್ರಿ ಹರ್ಷೋತ್ಸವಕ್ಕೆ ಹೋಗಿ ನಮ್ಮ ಮನೆನೂ ಟ್ರಾನ್ಸ್ಫಾರ್ಮ್ ಮಾಡೋಣ ಏಕತಾರಿ ಪದಗಳನ್ನು ಕೇಳುತ್ತಿರುವಿರಿ ಹಾವು ತುಳುದೇನೆ ಮಾನಿನಿ ಹಾವು ತುಳುದೇನೆ ಮಾನಿನಿ ಹಾವು ತುಳುದೇನೆ ಹಾವು ತೊಳೆದು ಹಾಯಿಂತೆ ಜೀವ ಮಾನಿನಿ ಹಾವೋ ತುಳುದೇನೆ, ಮಾನಿನಿ ಹಾವೋ ತುಳುದೇನೆ. ಮಾನಿನಿ ಹಾವು